చేసిన కన్నే చాలాకిన చెన్నే కాలేజీన కన్నే చాలాకిన చెన్నే మోడర్న్ బ్యూటీ ఫ్యాషన్ క్యూటీ కలిసిద్దు సొన్నే మోడర్న్ బ్యూటీ ఫ్యాషన్ క్యూటీ కలిసిద్దు సొన్నే ಹೊಸ ಮಾಡಲ್ ನಮ್ಮ ಮಾಡಲ್ ಸುಧಾಮ ಮಿನಿ ಸ್ಕರ್ಟ್ ಅಂದಕ್ಕೆ ಮೊಣಕಾಲ ಮೇಲಕ್ಕೆ ಗಾಳಿ ಬೀಸಿ ಹೊರೋ ಬೇಡ ಅಮ್ಮಮ್ಮ ಮುಖಕ್ಕೆಲ್ಲ ಸುಣ್ಣ ತುಟಿಗೆಲ್ಲ ಬಣ್ಣ ಮುಖಕ್ಕೆಲ್ಲ ಸುಣ್ಣ ತುಟಿಗೆಲ್ಲ ಬಣ್ಣ ಗಂಡಿಗಾಗಿ ಕಣ್ಣ ಹಾಕುವ ಹೆಣ್ಣ మోడర్న్ బ్యూటీ ఫ్యాషన్ క్యూటీ కలిసిద్దు సొన్నే కాలేజీన కన్నే కలిసిద్దు సొన్నే ಮೇಕಪ್ಗೆ ಸಾಲಲ್ಲ ಇಂಥ ಚೆನ್ನ ಕಟ್ಕೊಂಡ ಬಾಳಲ್ಲ ಸಂಪಾದನೆ ದುಡ್ಡೆಲ್ಲ ಸಿಗರೇಟ್ಗೆ ಸಾಲಲ್ಲ ಇಂಥ ಗಂಡನ್ ಸಾಮರ್ಥ್ಯ ಅಂಕೆ ಶಂಕೆ ಇಲ್ಲ ನಯ ನಾಜುಕಿಲ್ಲ ಅಂಕೆ ಶಂಕೆ ಇಲ್ಲ ನಯ ನಾಜುಕಿಲ್ಲ ಜಂಬ ನೋಡಬೇಕು ಇತಿಮಿತಿಗಿಲ್ಲ ಕಾಲೇಜಿನ ಕನ್ನೇ ಚಾಲಾಕಿನ ಚೆನ್ನೆ ಮಾಡರ್ನ್ ಬ್ಯೂಟಿ ಫ್ಯಾಷನ್ ಚುಟಿ ಕಲಿತಿದ್ದು ಸೊನ್ನೆ ಮಾಡರ್ನ್ ಬ್ಯೂಟಿ ಫ್ಯಾಷನ್ ಚುಟಿ ಕಲಿತಿದ್ದು ಸೊನ್ನೆ ಲಾ